ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳು ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಕೃಷಿಕ ಆರ್ ನರಸಿಂಹರಾಜ್ ಅವರೊಂದಿಗೆ ಸಂದರ್ಶನ, ನಂತರ ಮೇವಿನ ಮೌಲ್ಯವರ್ಧನೆ ಕುರಿತು ದಾವಣಗೆರೆ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾ ಜಿಕೆ ಜಯದೇವಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಯಾತ್ರೆ ಹೋಗೋಣ ಬನ್ನಿರಿ. ಚಿತ್ರದುರ್ಗ ತಾಲೂಕು ಸೊಂಡೇಕೊಳದ ಶ್ರೀ ವೀರಭದ್ರಸ್ವಾಮಿಯ ಜಾತ್ರಾ ಮಹೋತ್ಸವವು ನಡೆಯುತ್ತಿದ್ದು, ದಿನಾಂಕ 14 ಬೆಳಗ್ಗೆ 10:30 ಕೆಂಡಾರ್ಚನೆ ಹಾಗೂ ದಿನಾಂಕ 15 ಮಂಗಳವಾರ ಸಂಜೆ 5 ಮಹಾರಥೋತ್ಸವವು ಜರುಗಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಸೇವಾ ಸಮಿತಿ ಹಾಗೂ ಊರಿನ ಗ್ರಾಮಸ್ಥರು ವಿನಂತಿಸುತ್ತಾರೆ. ಯಾತ್ರೆ ಹೋಗೋಣ ಬನ್ನಿರಿ. ಈಗ ಕೇಳಿ ಕೃಷಿ ಬದುಕಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಕೃಷಿಕ ಆರ್ ನರಸಿಂಹರಾಜ್ ಅವರೊಂದಿಗಿನ ಸಂದರ್ಶನವನ್ನು. ಆತ್ಮೀಯ ಕೇಳಿದರೆ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಸ್ಕಲ್ ಗ್ರಾಮದ ರೈತರಾದಂತಹ ಆರ್ ನರಸಿಂಹರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಒಂದು ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನರಸಿಂಹರಾಜ್ ಅವರೇ. ನಮಸ್ಕಾರ ಸರ್. ನರಸಿಂಹರಾಜ್ ಅವರೇ, ಹೇಳಿ, ಈ ಕೃಷಿ ಬದುಕು ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ ಸರ್? ಇಲ್ಲಿ 30 ಕೃಷಿ ಬದುಕು ಮಾಡ್ತಿದ್ದೀವಿ. ನಾವು ಎಲ್ಲ ಕೃಷಿ ಬೆಳೆಗಳನ್ನು ಬೆಳೀತಿದ್ದೀವಿ. ತೊಗರಿ, ರಾಗಿ, ಅಲಸಂದೆ, ಹೆಸರು, ಉದ್ದು, ಇನ್ನೂ ಅನೇಕ ರೀತಿಯಲ್ಲಿ ಬೆಳೀತಿದ್ದೀವಿ ಸರ್. ಔಡ್ಲನ್ನು ಬೆಳೀತಿದ್ದೀವಿ. ಈಗ ಹತ್ತಿ ಹಾಕಿದ್ದೀವಿ. ಬೇಸಿಗೆ ಬೆಳೆಯಾಗಿ ಕಾಲದ ನೀರು ಬಿಟ್ಟಿದ್ರು ಮರಿಕಣ್ಮೆ ಕೆರೆಯಿಂದನ. ಮಳೆಗಾಲದಲ್ಲಿ ಅಂತಂದ್ರೆ ಏನೇನು ಬೆಳೆದ್ರೆ ಈ ವರ್ಷ? ಮಳೆಗಾಲದಲ್ಲಿ ಕಡಲೆಕಾಯಿ, ತೊಗರಿ, ಅಲಸಂದೆ, ಹೆಸರು, ಉದ್ದು ಹಾಕಿದ್ದೀವಿ ಸರ್. ಚೆನ್ನಾಗಿ ಬೆಳೆ ಬಂತು. ಮಳೆ ಜಾಸ್ತಿ ಆಯಿತು, ಆದ್ರೂ ಸ್ವಲ್ಪ ಪರವಾಗಿಲ್ಲ. ಈ ಹೊಸಲಂತೂ ಗ್ಯಾರಂಟಿ ಉಟ್ಕೊಂತು ಸರಿ. ಈಗೆಲ್ಲ ಮಳೆಗಾಲದ ಬೆಳೆ ಹೆಸರು, ಉದ್ದು ಇವೆಲ್ಲ ಚೆನ್ನಾಗಿ ಬಂದು ಅಂತ ಹೇಳ್ತೀರಾ? ಹಾಂ, ಚೆನ್ನಾಗಿ ಬಂದು ಸರ್. ಪರವಾಗಿಲ್ಲ ಸರ್. ನಾವೇನು ಮಾರಾಟಕ್ಕೆ ಇಟ್ಕೊಳಲ್ಲ, ಅವೆಲ್ಲ ಸಾರಿನ ಕಾಳು ಮನೆಗೆ ಇಟ್ಕೊಂಡಿರ್ತೀವಿ. ಕಡಲೆಕಾಯಿ ಮಾತ್ರ ಮಾರಿದ್ದೀವಿ ಸರ್ ನಾವು. ಈಗ ಮಳೆಗಾಲದ ಬೆಳೆಯನ್ನು ಎಲ್ಲ ಸಂಪೂರ್ಣವಾಗಿ ಕಟಾವು ಮಾಡಿಮೇಲೆ ಈಗ ಬೇಸಿಗೆಯಲ್ಲಿ ಈಗ ಹತ್ತಿ ಹಾಕ್ಬೇಕು ಅಂತೇಳಿ ನೀವು ಸಿದ್ಧತೆ ಮಾಡ್ಕೊಂಡ್ರಲ್ಲ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರೆ? ಭೂಮಿಯನ್ನೆಲ್ಲ ಯಾವ ರೀತಿ ಅದ ಮಾಡಿಕೊಂಡ್ರೆ, ಯಾವ ರೀತಿಯಾದಂಥ ಒಂದು ಗೊಬ್ಬರಗಳನ್ನ ಕೊಟ್ಟರೆ? ಸರ್, ಎಲ್ಲ ಒಣ ಬೇಸಾಯ ಮಾಡಿದ್ವಿ. ಹೊಲೆಲ್ಲ ಕ್ಲೀನಾಗಿ ಚೆನ್ನಾಗಿ ಹುಲ್ಲು ಎಲ್ಲ ಒಣಗಿತ್ತು. ಆನಂತರದಲ್ಲಿ ನಾವು ಧನಿಯನ ಗೊಬ್ಬರ ಎಲ್ಲ ಹಾಕಿದ್ವಿ. ನಂತರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಣ್ಣಿಗೆ ಈಗ ಹತ್ತಿ ಬೀಜ ಉರಿದ್ವಿ ಕಾಲದ ನೀರಿಟ್ಟು. ಈಗೆಲ್ಲ ಭೂಮಿಯನ್ನ ಯಾವ ರೀತಿ ಉಳುಮೆ ಮಾಡ್ತೀರಾ? ಏನು ಬೇಸಾಯದಿಂದ ಉಳುಮೆ ಮಾಡ್ತೀರಾ ಅಥವಾ ಏನು ಟ್ರ್ಯಾಕ್ಟರಿಂದ ಉಳುಮೆ ಮಾಡ್ತೀರಾ? ಸರ್, ಟ್ರ್ಯಾಕ್ಟ್ರಿ ಬೇಸಾಯದಿಂದ ಉಳುಮೆ ಮಾಡಿದ್ದು ಸಹ, ಯಾಕಂದ್ರೆ ಎತ್ತಿನ ಬೇಸಾಯ ಇರಲಿಲ್ಲ, ಅದಕ್ಕೆ ಟ್ರ್ಯಾಕ್ಟ್ರಿ ಬೇಸಾಯದಿಂದ ಚೆನ್ನಾಗಿ ಉಳುಮೆ ಮಾಡಿ ಬಿಟ್ಟಿದ್ದೀವಿ ಸರ್. ಅದರಿಂದ ಚೆನ್ನಾಗಿ ಅದ ಮಾಡಿದ್ದೀವಿ ಸರ್. ಈಗ ಎತ್ತುಗಳನ್ನ ಯಾಕೆ ಸಾಕಾಣಿಕೆ ಮಾಡಿಲ್ಲ ಇವತ್ತಿನ ದಿನದಲ್ಲಿ ನೀವು? ಎತ್ತುಗಳು ಸಾಕಾಣಿಕೆ ಮಾಡೋದಕ್ಕೆ ನಾವು ಮೇಕೆ ಕುರಿ ಇದ್ದು ಸರ್ ನಮ್ಮವು, ಅದಕ್ಕೋಸ್ಕರ ಇವನ್ ನೋಡ್ಕೊಂಡು ಸಾಕಂತ ಅವನ್ನ ನಾವು ಮಾರಿಬಿಟ್ವಿ ಸರ್. ಈಗ ಕುರಿ ಮೇಕೆ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದಿರ ಸರ್? ಕುರಿ 2, ಮೇಕೆ 8 ಸರ್. ಈಗ ಅದರಿಂದ ನಾವು ನಮ್ಮ ಗೊಬ್ಬರ ನಾವೇ ನಮ್ಮ ಹೊಲಕ್ಕೆ ಹಾಕ್ತಿದ್ವಿ ಸರ್. ಯಾಕೆ ಕುರಿ ಮೇಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ಬೋದಲ್ಲ? ಹೆಚ್ಚಿನ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ಬೋದು. ನಾವು ಆ ಕಡೆ ಜಮೀನ್ ಕಡೆಗೂ ನೋಡ್ಕೊಂಡು ಈ ಕಡೆ ನೋಡ್ಕೊಳಕ್ ಆಗಲ್ಲ ಅಂತೇಳಿ ಸ್ವಲ್ಪ ಇಟ್ಕೊಂಡಿದ್ವಿ ಸರ್. ಅವನ್ನ ಅಚ್ಚುಕಟ್ಟಾಗಿ ಮೇಯಿಸ್ಕೊಂಡು ಅವನ್ನ ನಾವು ಈಗ ಮಳೆಗಾಲದ ಬೆಳೆ ಟೈಮ್ಗೆ ನಾವು ಮಾರಿಬಿಡ್ತೀವಿ, ಬೇಸಿಗೆ ಟೈಮಿಗೆ ಮತ್ತೆ ತಾಂತೀವಿ ಸರ್. ಈಗ ಬೇಸಿಗೆ ಎಲ್ಲ ಈಗ ತಗೊಂಡಿದ್ರ ಕುರಿ ಮೇಕೆನ? ಹ್ಞೂ ಸರ್. ಹ್ಞೂ ಸರ್, ತಗೊಂಡಿದ್ದೀವಿ. ಈಗ ಅನ್ ಸೀಸನ್ ಅಲ್ವಾ, ಈಗ ಬೇಸಾಯ ಇರಲ್ವಾ, ಈಗ ಹತ್ತಿ ಹಾಕಿದ್ದೀವಿ. ಹತ್ತಿ ಬರೋ ಅಷ್ಟೊತ್ತಿಗೆ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ನಾವು ಇವನ್ನು ಮಾರಿಬಿಟ್ಟು ಮತ್ತೆ ಮಳೆಗಾಲದ ಬೆಳೆ ಬೆಳೆಯೋಕೆ ಅನುಕೂಲ ಮಾಡ್ಕೊಂತಿದ್ದೀವಿ ಸರ್. ಈಗ ಕುರಿ ಎಷ್ಟಕ್ಕೆ ಒಂದು ತರ್ತೀರ ಮರಿನ, ಮೇಕೆ ಮರಿ ಎಷ್ಟಕ್ಕೆ ಒಂದು ತರ್ತೀರ ಸರ್? 3,500 ರೂಪಾಯಿಗೆ ಒಂದೊಂದು ಮೇಕೆ ಮರಿ ತಂದಿದ್ದೆ ಸರ್. ಇನ್ನೇನು 2 ತಿಂಗಳು ಬಿಟ್ಟು ಮಾಡಿದರೆ ಕನಿಷ್ಠ ಅಂದರೆ 10,000-12,000 ರೂಪಾಯಿ ಒಂದೊಂದು ಮೇಕೆ ಹೋಗ್ತವೆ ಸರ್. ಈಗ ಕುರಿಮರಿ ಅಂತಂದ್ರೆ ಎಷ್ಟು ತಂದಿದ್ದೆ ಸರ್? ಕುರಿಮರಿ 2 ತಂದಿದ್ದೆ ಸರ್. ಇವನ್ನ ನಾವು ಡಿಸೆಂಬರು ಲಾಸ್ಟ್ ಜನವರಿ ಫಸ್ಟಕ್ಕೆ ನಾವು ತಂದಿದ್ದೆ ಸರ್. ಸರ್ ಒಂದೊಂದು ಕುರಿನು 4,000 ರೂಪಾಯಿ ಕುರಿಮರಿ ತಂದಿದ್ದೆ ಸರ್. ಈಗ ಅವು ಎರಡು ನಾವು ಮೇಯಿಸ್ತಾ ಇದ್ದೀವಿ. ನಾವು ಈಗ ಜೂನ್ ತಿಂಗಳಷ್ಟೊತ್ತಿಗೆ ಮಾರಿಬಿಡ್ತೀವಿ ಸರ್. ಈಗೆಲ್ಲ ಅವಕ್ಕೆಲ್ಲ ಏನೇನು ಮೇವು ಕೊಡ್ತೀರಾ ಸರ್? ಕಡಲೆ ಬಳ್ಳಿ, ಆಮೇಲೆ ತೊಗರಿ ಇದು, ತಿರ್ಗಿ ಆಮೇಲೆ ಅಲಸಂದೆದು ಎಲ್ಲ ಒಟ್ಟಿದೆ ಸರ್. ಅದನ್ನ ಹಾಕಿ ನಾವು ಬೇಸಿಗೆ ಮೇಯಿಸ್ತೀವಿ, ಹಿಂಗೆ ಅಡ್ಡಾಡಿಸ್ಕೊಂಬರ್ತೀವಿ. ಅದರಿಂದ ಸ್ವಲ್ಪ ಕುರಿಮರಿ ಎಲ್ಲ ಮೇಕೆ ಚೆನ್ನಾಗಿದೆ ಸರ್. ಮತ್ತೇನಾದ್ರೂ ಕಾಳು ಈ ಥರ ಕೊಡಬೇಕಾಗುತ್ತೆ? ಹ್ಞೂ ಸರ್, ಅದಕ್ಕೋಸ್ಕರ ನಾವು ಇವನ್ನ ಅಲಸಂದೆ ತೊಗರಿ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಆ ವೇಷಗಳನ್ನೆಲ್ಲ ಅದಕ್ಕೆ ಹಾಕಿ ನಾವು ಇದರಲ್ಲೇ ನಮ್ಮಿಂದಲೇ ಉತ್ಪತ್ತಿ ಆಗುವ ಸರಕಿನಿಂದಲೇ ನಾವು ಅವನ್ನ ಮೇಯಿಸ್ತಾ ಇದ್ದೀವಿ. ನಾವೇನು ತಂದಿಲ್ಲ ಸರ್ ಇವು ಫುಡ್ಡು. ನಿಮ್ಮ ಜಮೀನಲ್ಲೇ ಬೆಳೀತೀರಾ? ನಮ್ಮ ಜಮೀನಲ್ಲಿ ಸಿಗುವಂತಹ ಫುಡ್ಡನ್ನೇ ನಾವು ಅದಕ್ಕೆ ಹಾಕ್ತೀವಿ, ಮತ್ತೆ ಅದರಿಂದಲೇ ನಾವು ಆದಾಯ ತಾಂತಿದ್ವಿ ಸರ್. ಅಂದ್ರೆ ಒಂದ್ಸಲ ನೀವು ಕುರಿ ಮೇಕೆ ತಂದು ಸಾಕಾಣಿಕೆ ಮಾಡಿ ಮಾರಾಟ ಮಾಡಿದ್ರೆ ಎಷ್ಟು ಲಾಭ ಬರುತ್ತೆ ನಿಮಗೆ ಖರ್ಚು ತೆಗೆದು? ಸರ್ ಖರ್ಚೆಲ್ಲ ತೆಗೆದ್ಬಿಟ್ಟು ನಮ್ಗೊಂದು 25,000 ರೂಪಾಯಿ ಆದಾಯ ಸಿಗುತ್ತೆ ಸರ್. ಆ 25,000 ರೂಪಾಯಿನ ಮತ್ತೆ ನಾವು ಕಡಲೆ ಬೀಜಕ್ಕೂ ಬೇಸಾಯಕ್ಕೂ ಮತ್ತೆ ಅದಕ್ಕೆ ಹಾಕ್ತೀವಿ ಸರ್. ನಾವು ಅದರಿಂದ ಬಂದ ಅಮೌಂಟನ್ನು ಮತ್ತೆ ಆ ಬೆಳೆಯಿಂದ ಬಂದ ಅಮೌಂಟನ್ನು ಇದಕ್ಕೆ ಹಾಕ್ತೀವಿ ಸರ್. ನಮಗೆ ಹೆಂಗೋ ಕೆಲಸ ಉದ್ಯೋಗ ಅಂತೂ ವರ್ಷವಿಡೀ ಉದ್ಯೋಗ ಸಿಗುತ್ತೆ ಸರ್ ನಮಗೆ. ಈಗ ಆದಾಯ ಎಷ್ಟು ಬರೋದು ಪ್ರಾಮುಖ್ಯ ಅಲ್ಲ, ಒಟ್ಟಾರೆ ನಿಮಗೆ ಉದ್ಯೋಗ ಸಿಗುತ್ತೆ. ಉದ್ಯೋಗ ಮಾತ್ರ ವರ್ಷವಿಡೀ ನಾವು ಉದ್ಯೋಗ ಮಾಡ್ಕೊಂಡಿದ್ದೀವಿ ಸರ್ ನಾವು. ಈಗ ನರಸಿಂಹರಾಜ್ ಅವರ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಬೇಕು ಅಂತೇಳಿ ಏನಾದರೂ ನಿಮ್ಮ ಪ್ಲಾನ್ ಇದೆಯಾ ಸರ್? ಹೆಚ್ಚಿನ ಪ್ರಮಾಣದಲ್ಲಿ ಪ್ಲಾನ್ ಇರೋದೆ ಅಂದರೆ ಮಕ್ಕಳೆಲ್ಲ ಓದೋಕೆ ಹೋಗಿದ್ದಾರೆ ಸರ್, ಅದಕ್ಕೋಸ್ಕರ ಪ್ರತಿಯೊಂದು ನಾವೇ ಅಳವಡಿಸ್ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಷ್ಟು ಪ್ರಮಾಣದಲ್ಲಿ ನೋಡ್ಕೊಳೋಣ, ಆಮೇಲೆ ಬೇಕಾದ್ರೆ ಮುಂದೆ ನೋಡ್ಕೊಳೋಣ ಅಂತ ನಾವಿದ್ದೀವಿ ಸರ್. ಈಗ ಮಕ್ಕಳನ್ನೆಲ್ಲ ವಿದ್ಯಾಭ್ಯಾಸ ಕಳಿಸಿದ್ರೆ? ಹ್ಞೂ ಸರ್, ಮಕ್ಕಳೆಲ್ಲ ವಿದ್ಯಾಭ್ಯಾಸ ಹೋಗ್ತಿದ್ದಾರೆ ಸರ್. ಒಬ್ಬ 7ನೇ ಕ್ಲಾಸ್ ಓದ್ತಿದ್ದಾನೆ, ಒಬ್ಬ 9ನೇ ಕ್ಲಾಸ್ ಓದ್ತಿದ್ದಾನೆ, ಒಬ್ಬ ಕಾಲೇಜ್ಗೆ ಹೋಗ್ತಿದ್ದಾನೆ PUC ಕಾಲೇಜ್ಗೆ. ಹಂಗಾಗ್ಬಿಟ್ಟು ಅವ್ರ ಖರ್ಚು, ತಿರ್ಗಾ ಇಲ್ಲಿ ನಮ್ಮ ಖರ್ಚು ಇದು ಅಂತೇಳಿ ನಾವು ಇಷ್ಟು ರೀತಿ ಗುತ್ತ ಮಾಡ್ಕೊಂಡಿದ್ದೀವಿ ಸರ್. ಈಗ ಒಟ್ಟಾರೆ ನಿಮ್ಗೆ 2 ಎಕರೆ ಕೃಷಿ ಭೂಮಿ ಇದೆ ಸರ್? ನಮ್ಗೆ ಒಟ್ಟು 12 ಎಕರೆ ಇದೆ ಸರ್. ನಾವೀಗ 6 ಎಕರೆ ನಾವು ಉಳುಮೆ ಮಾಡ್ಕೊಂಡಿದ್ದೀವಿ, ಇನ್ನು 6 ಎಕರೆ ನಮ್ಮ ಅಣ್ಣತಮ್ಮಗಳು ಮಾಡ್ಕೊಂತಿದ್ದಾರೆ. ಈಗ ನಿಮ್ಮದು 6 ಎಕರೆ ಜಮೀನು ಇದೆ? ಹ್ಞೂ ಸರ್, 6 ಎಕರೆ ಜಮೀನು ಇದೆ, ಪಕ್ಕದರ್ದು 2 ಎಕರೆ ಇದೆ, ಅದಕ್ಕೂ ಸೇರಿಸಿ ನಾವು ಒತ್ತಿ ಹಾಕಿದ್ದೀವಿ ಸರ್. ಈಗ ಈಗ ಪಕ್ಕದ ಜಮೀನು ಅಂತಂದ್ರೆ ಏನು ಮಿಟ್ಟ ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ಪಕ್ಕದ ಜಮೀನು ಅಂದರೆ ನಾವು ಹಿಂಗೆ ಬ್ಯಾಸೆ ಹೊಡ್ಕೊಂಡು ಮಾಡ್ತೀವಪ್ಪ ಬೀಳಿಲ್ದಂಗೆ ಅಂದ್ವಿ, ಆಯ್ತು ಮಾಡ್ಕೊಳ್ರಿ ಅಂದ್ರೆ ಅದು ಸರಿ ಅಂತೇಳಿ ಅದಕ್ಕೂ ನಾವು ಹತ್ತಿ ಬೀಜ ತಂದು ಉರಿದ್ವಿ ಸರ್, 6 ಪ್ಯಾಕೆಟ್ ಹಾಕಿದ್ವಿ ಹತ್ತಿ ಬೀಜ ತಂದು. ಈಗ ವರ್ಷಕ್ಕೆ ಇಂತಿಷ್ಟು ಅಂತೇಳಿ ಅವ್ರಿಗೆ ಹಣ ಕೊಡೋಂಗಿಲ್ಲ? ಇಲ್ಲ, ಏನು ಕೊಡೋಂಗಿಲ್ಲ ಸರ್. ಅವರು ಸುಮ್ಮನೆ ಈ ದಿನ ಉಳುಮೆ ಮಾಡ್ತಿರಲ್ಲ, ಸರಿ ನಾವೇ ಮಾಡ್ಕೊಂತೀವಿ ಅಂತೇಳಿ JCP ಎಲ್ಲ ಗಿಡ ಎಲ್ಲ ಮರ ಎಲ್ಲ ಕೀಳಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ನಾವೇ ಬೆಳೆ ಬೆಳ್ಕೊಂತಿದ್ದೀವಿ ಸರ್. ಅಂದರೆ ಆಳುಬುದ್ದ ಭೂಮಿಯನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ? ಹ್ಞೂ ಸರ್, ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಅವರು ನಾವು ಹೊಂದಾಣಿಕೆಯಿಂದ ಚೆನ್ನಾಗಿದ್ದೀವಿ, ಹಂಗಾಗ್ಬಿಟ್ಟು ಸರಿ ಮಾಡ್ಕೊಳ್ರಿ ಅಂತ ಅವರೇ ಬಿಟ್ಟಿದ್ರು ಸರ್. ಈಗೆಲ್ಲ ನಿಮ್ಮ ಒಂದು ಕೃಷಿ ಭೂಮಿ ಯಾವ ಮಣ್ಣಿಂದ ಕೂಡಿದೆ ಸರ್? ಕೆಂಪು ಮಣ್ಣಿನಿಂದ ಕೂಡಿದೆ ಸರ್ ನಮ್ಮ ಕೃಷಿ ಭೂಮಿ. ಅದರಿಂದ ನಾವು ಈ ಸರಿ ಎಲ್ಲ ನಮ್ಮದು ಮುಂದೆ ಅಡಿಕೆ ಗಿಡ ಹಾಕ್ಬೇಕು ಅಂತ ಒಂದು ಯೋಜನೆ ಇದೆ, ಅದಕ್ಕೆ ನೋಡೋಣ. ಮಾರಿ ಕಣ್ಮೆಕೆರೆ ನೀರಿದವಲ್ವಾ, ಹಂಗಾಗ್ಬಿಟ್ಟು ಇಲ್ಲಿ ಮಸ್ಕಲ್ ಕೆರೆಯಲ್ಲೂ ನೀರಿದ್ದಾವೆ, ಪ್ಲಸ್ ಚರಂಡಿ ಹಳ್ಳ ಕೊಳ್ಳೆಲ್ಲ ನೀರು ಹರಿತಿದ್ದಾವೆ. ಏನೋ ಮಳೆಗಾಲದಲ್ಲಿ ನಾವು ಅಡಿಕೆ ಗಿಡ ಹಾಕ್ಬಿಟ್ರೆ ಬೇಸಿಗೆ ಕಾಲದಲ್ಲಿ ಕಾಲೇ ನೀರ್ಬಿಡ್ತವೆ, ಹೆಂಗೋ ಅದಕ್ಕೂ ಅಡ್ಜಸ್ಟ್ ಆಗುತ್ತೆ ಅಂತ ನಾವಿದ್ದೀವಿ. ನೋಡೋಣ, ಮುಂದೆ ಏನೋ ಕೊಳವೆ ಬಾವಿ ತೋಡಿಸೋ ಒಂದು ವ್ಯವಸ್ಥೆ ಮಾಡೋದಾದ್ರೂ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಈಗ ಸದ್ಯ ನೀವು ಕೊಳವೆ ಬಾವಿ ಹಾಕ್ಸಿಲ್ಲ? ಇಲ್ಲ ಸರ್, ಸದ್ಯ ಕೊಳವೆ ಬಾವಿ ಹಾಕ್ಸಿಲ್ಲ ಸರ್. ಏನು ಮಾಡೋದು? ಈಗ ನೀರಿನ ಮೂಲ ಅಂತಂದ್ರೆ ಈಗ ಚಾನಲ್ ನೀರು ಬರುತ್ತೆ, ಚಾನಲ್ ನೀರು ಬರುತ್ತೆ ಸರ್ ನೀರಿನ ಮೂಲ. ಮಳೆಗಾಲದಲ್ಲಿ ಮಳೆ ನೀರಿಗೂ ನಂಬ್ಕೊಂಡು ನಾವು ಮಾಡೋಣ ಅಂತ ಇದ್ದೀನಿ ಸರ್. ಎಲ್ಲ ಬರೀ ಸಾವಯವ ಕೃಷಿಯಿಂದಲೇ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ ಸರ್ ನಾನು. ಯಾಕೆ ಅನಿಸುತ್ತೆ ನಿಮಗೆ ಎಲ್ಲ ಸಾವಯವ ಕೃಷಿಯಲ್ಲೇ ಮಾಡಬೇಕು ಅಂತ? ಸಾವಯವ ಕೃಷಿ ಅಂದರೆ ಈಗ ಗೌರ್ಮೆಂಟಿಂದ ನಾವು ತರಬೇಕು ಯೂರಿಯಾ ಗೊಬ್ಬರ ಅಂದರೆ ರೇಟ್ ಜಾಸ್ತಿ ಸರ್. ಅದಕ್ಕೋಸ್ಕರ ನಾವು ಇದರಿಂದಲೇ ನಾವು ನಮ್ಮ ಭೂಮಿಯಿಂದ ನಮ್ಮ ಗೊಬ್ಬರ, ಧನಿಯ ಗೊಬ್ಬರ ಮತ್ತು ಈ ಬೇವಿನ ಸೊಪ್ಪು ಅವು ಇದರಿಂದಲೇ ನಾವು ಇಂಪ್ರೂವ್ ಮಾಡೋಣ ಅಂತ ಇದ್ದೀವಿ ಸರ್. ಹಸಿರೆಲ್ಲ ಗೊಬ್ಬರ ಈ ರೀತಿಯಲ್ಲೇ ಮಾಡೋಣ ಅಂತ ಇದ್ದೀನಿ. ಹಂಗೆ ಜೀವಾಮೃತನೂ ಮಾಡೋಣ ಅಂತ ಇದ್ದೀನಿ, ಈ ರೀತಿ ಮಾಡ್ಬೇಕಂತ ಇದ್ದೀನಿ ಸರ್ ನಾನು. ಈಗ ಅಡಿಕೆ ಬೆಳೆ ಬೆಳಿಬೇಕಂತ ಯಾಕೆ ಅನಿಸ್ತು? ಬೇರೆ ಎಲ್ಲ ತೋಟಗಾರಿಕೆ ಬೆಳೆಗಳು ಅದಾವಪ್ಪ, ತೆಂಗಿದೆ, ಮಾವು ಇದೆ, ಬೇಕಾದಂಗೆಲ್ಲ ಬೆಳಿಬೋದಲ್ಲ ಸರ್? ತೆಂಗುಗಳು ಮೊನ್ನೆ ಎಲ್ಲ ಮಳೆಯಿಲ್ದಾನ ಹೋಗ್ಬಿಟ್ಟಿವಿ ಸರ್. ನಮ್ಮ ಒಂದು 150 ತೆಂಗಿನ ಮರ ಇದ್ವು, ಎಲ್ಲ ಹೋಗ್ಬಿಟ್ಟು ಈಗ ಮಾತ್ರ ಹತ್ತಿದ್ದಾವೆ. ಏನೇನಿಪಟ್ಟು ಮಾರಿ ಕಣ್ಬೇಕಿರೋ ನೀರಿದ್ರಿಂದ ನಾ ಇವನ್ ಮಾಡ್ಬೇಕನ್ನೋ ಯೋಜನೆ ಇದೆ ಸರ್. ಇನ್ನೊಂದು ಅಡಿಕೆ ಬೆಳೆಯಲ್ಲಿ ಆದಾಯ ಜಾಸ್ತಿ ಸಿಗುತ್ತೆ ಸರ್. 1,000 ಅಡಿಕೆ ಗಿಡ ಹಾಕಿದರೆ ಕನಿಷ್ಠ ಅಂದರೆ ಒಂದು ನಮಗೆ ಒಂದು 8-10 ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ ಸರ್ ವರ್ಷಕ್ಕೆ. ಅದಕ್ಕೋಸ್ಕರ ಇದು ಮಾಡೋಣ ಅಂತ ಇದ್ದೀನಿ ಸರ್ ನಾನು. ಈಗೆಲ್ಲ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳಿಬೇಕಂತ ಆಸಕ್ತಿ ಇದೆ ನಿಮಗೆ? ಹ್ಞೂ, ಅಡಿಕೆ ಬೆಳೆಯೋಣ ಅಂತಿದ್ದೀನಿ. ಹಂಗೆ ಅದರೊಳಗಡೆ ಸ್ವಲ್ಪ ಏಲಕ್ಕಿನೂ ಹಾಕೋಣ ಅಂತಿದ್ದೀನಿ ಸರ್. ಈ ಕಡೆ ಶಿವಮೊಗ್ಗ ಕಡೆ ಹೋಗಿದ್ದೆ, ಆ ಕಡೆ ಅವರೆಲ್ಲ ಬೆಳೆಯೋದು ನೋಡ್ಬಿಟ್ಟು ಅದನ್ನು ನಾವೇ ಮಾಡೋಣ ಅದೇ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ನಾನು ಈಗ ಈ ವರ್ಷ ಈ ಬೇಸಿಗೆಯಲ್ಲಿ ಈಗ ಹತ್ತಿ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಹಾಕಿದ್ರಿ ಸರ್? 7 ಎಕರೆಗೆ ಹಾಕಿದ್ರಿ ಸರ್ ಹತ್ತಿನ. ಈಗ ಹತ್ತಿ ಬೀಜನ ಎಲ್ಲಿಂದ ತಂದು ನಾಟಿ ಮಾಡಿದ್ರೆ ಸರ್? ಹಿರಿಯೂರ್ನಾಗೆ ಅಂಗಡಿಯಿಂದ ತಗೊಂಡ್ ಹಾಕಿದ್ದೀನಿ ಸರ್ ನಾನು. ಈಗ ಹತ್ತಿ ಅಂತಂದ್ರೆ ಸಾಮಾನ್ಯವಾಗಿ ಯಾವ ತಳಿಯ ಹತ್ತಿಯನ್ನ ನೀವು ನಾಟಿ ಮಾಡಿದ್ರೆ ಸರ್? ವರಲಕ್ಷ್ಮಿ ಹಾಕಿದ್ದೀನಿ. ಸರಿ ಸರಿ. ಈಗೆಲ್ಲ BT DCH ಇಂಥವನ್ನ ಬೆಳೆಯಲ್ಲ ನೀವು? ಅಂದ್ರೆ ಅವಕ್ಕೆಲ್ಲನ ರೋಗ ಜಾಸ್ತಿ ಬರುತ್ತೆ ಅಂತೇಳಿ ಇದನ್ನೇ ಹಾಕಿದ್ದೀವಿ ಸರ್ ನಾವು. ಈಗ ಬೇಸಿಗೆಯಲ್ಲೇ ಬೆಳೆಯಂತ ತಳಿಗಳೇ ಬೇರೆ ಇದಾವ ಏನು? ಮಳೆಗಾಲದಲ್ಲಿ ನಾಟಿ ಮಾಡೋಂಥ ಹತ್ತಿ ಬೀಜಗಳನ್ನೇ ಈಗ ತಂದು ನಾಟಿ ಮಾಡಿದ್ರೆ? ಇಲ್ಲ ಸರ್, ನಾವು ಅಂಗಡಿಯಲ್ಲಿ ಕೇಳಿದ್ಕೆ ಇದು ಅನುಕೂಲ ಆಗುತ್ತೆ ಮಾಡ್ರಿ ಅಂದ್ರೆ ಸರಿ ಅದನ್ನ ತಂದು ಹಾಕಿದ್ದೀವಿ ಸರ್. ಈಗ ಹತ್ತಿ ಬೀಜ ತಂದ್ರಪ್ಪ, ಒಂದು ಪ್ಯಾಕೆಟ್ಗೆ ಎಷ್ಟು ಹಣ ಕೊಟ್ಟು ತಗೊಂಬಂದ್ರೆ ಒಂದು ಪ್ಯಾಕೆಟ್ ಎಷ್ಟು ಗ್ರಾಮ್ ಬರ್ತವೆ ಸರ್? ಒಂದು ಪ್ಯಾಕೆಟ್ ಬಂದು 150 ಗ್ರಾಮ್ ಬರುತ್ತೆ ಸರ್ ಒಂದು ಪ್ಯಾಕೆಟು. ಸರ್ ಒಂದು ಪ್ಯಾಕೆಟ್ ಬಂದು 2,000 ರೂಪಾಯಿ ಪ್ಯಾಕೆಟ್ ಸರ್ ಅದು ತಗೊಂಬಂದು ಹಾಕಿದ್ದೀವಿ ಸರ್. ಈಗ ಪ್ರತಿ ಒಂದು ಎಕರೆಗೆ ಎಷ್ಟು ಗ್ರಾಮ್ ಬೇಕಾಗುತ್ತೆ ಬೀಜ? ಎಷ್ಟು ಪ್ಯಾಕೆಟ್ ನೀವು ತಂದಿರಲ್ಲ 550 ಗ್ರಾಮ್ ಡಬ್ಬೆ? ಹ್ಞೂ ಸರ್. ಸರ್ ಒಂದು ಎಕರೆಗೆ ಒಂದು ಪ್ಯಾಕೆಟ್ ಆದ್ರೆ ಸಾಕಾಗುತ್ತೆ ಸರ್. ಒಂದು 4 ಅಡಿ ಅಗಲ 1.5 ಅಡಿ ಉದ್ದದಂಗೆ ನಾವು ನಾಟಿ ಮಾಡಿದ್ದೀವಿ ಸರ್. ಬಾಯ ಅಂತಂದ್ರೆ 4 ಅಡಿ ಬಗ್ಲ ಮಾಡಿದ್ರೆ? ಹ್ಞೂ 4 ಅಡಿ ಮಾಡಿದ್ದೀವಿ ಸರ್. 1.5 ಅಡಿ ಒಂದೊಂದು ನಾವು ಹಾಕಿದ್ದೀವಿ ಸರ್. ಈಗ 4 ಅಡಿ ಅಂತಂದ್ರೆ ಜಾಸ್ತಿ ಬಗಲ ಆಗ್ಲಿಲ್ವಾ? ಬಗಲ ಅಂದರೆ ನಾವು ಹತ್ತಿ ಬಿಡ್ಸಕ್ಕೆ ಹೋಗ್ಬೇಕು ಮತ್ತು ಅದಕ್ಕೆ ಎಡೆ ಕುಂಟೆ ಎಲ್ಲ ಹೊಡಿಬೇಕು, ಹಂಗಾಗ್ಬಿಟ್ಟು ಅಷ್ಟು ಬೇಕೇ ಬೇಕು ಸರ್. ಈಗ ಬೇಸಿಗೆಯಲ್ಲಿ ಅಂದರೆ ಹಿಂದೆಲ್ಲ ಬೆಳೆದ್ರೆ ನೀವು? ಹ್ಞೂ ಸರ್ ಬೆಳೆದಿದ್ದೆ ಸರ್. ಹೋದ ವರ್ಷ ಎಲ್ಲ 1 ವರ್ಷ ಹಾಕಿದ್ದೆ ಸರ್. ಆವಾಗ 7,000 ರೂಪಾಯಿ ರೇಟ್ ಸಿಕ್ಕಿತ್ತು ಸರ್ ನಮಗೆ. ಪರವಾಗಿಲ್ಲ, 8 ಕ್ವಿಂಟಲ್ ಆಗಿತ್ತು, 1.5 ಎಕರೆಗೆ ಹಾಕಿದ್ವಿ. ಈಗ ಅದನ್ನು ಹೆಚ್ಚುವರಿ ಮಾಡಿದ್ದೀವಿ ಸರ್. ಈಗ ಹತ್ತಿ ಬೀಜ ಊರಬೇಕಾದ್ರೆ ಅಂದರೆ ಸಾಲು ಹೊಡೆದು ಊರ್ತೀರಾ? ಹ್ಞೂ, ಸಾಲು ಹೊಡೆದು ನೀರಿಟ್ಟು ಊರಿದ್ದೀವಿ ಸರ್. ಈಗ ನೀರು ಕಟ್ಟಿ ಬೀಜ ಊರಿದ್ದೀವಿ? ಹ್ಞೂ ಸರ್. ಹ್ಞೂ ಸರ್, ಕಾಲ ನೀರಿಟ್ಟು ನಾವು ಬೀಜ ಊರಿದ್ದೀವಿ ಸರ್. ಸಾಮಾನ್ಯವಾಗಿ ಈಗ ಬೇಸಿಗೆಯಲ್ಲಿ ಹೆಚ್ಚು ರೋಗ ಬರಲ್ಲ ಅಂತ ಹೇಳ್ತಾರೆ. ಬೇಸಿಗೆಯಲ್ಲಿ ರೋಗ ಬರಲ್ಲ ಸರ್ ಅಂದರೆ ನಾವು ಬೇವಿನ ಬೀಜನು ವಂಗೆ ಬೀಜ ಅವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಟ್ಬಿಟ್ಟು ನಾವೀಗೆಲ್ಲ ಆರಿಸ್ಕೊಂಡು ಇಟ್ಕೊಂಡಿದ್ದೀವಿ ಸರ್. ಕುಟ್ಬಿಟ್ಟು ಅದನ್ನೇ ಗಿಡಕ್ಕೆ ಸಿಂಪಡಣೆ ಮಾಡೋಣ, ತಿರ್ಗಿ ಆಮೇಲೆ ಗಂಜಲ ಎಲ್ಲ ಮಿಕ್ಸ್ ಮಾಡಿ ಅಂತ ಇದ್ದೀನಿ ಸರ್. ಈಗ ಜೀವಾಮೃತ ಅಂತಂದ್ರೆ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀರಾ? ಈಗ ಹತ್ತಿ ಬೆಳೆಗೆ ಕೊಡ್ಬೇಕಂತ ಅಂದ್ರಲ್ಲ ಅದನ್ನ? ಹ್ಞೂ, ಅದೇ ಸರ್. ಒಂದು ಸ್ವಲ್ಪ ಗಂಜಲ ಆಮೇಲೆ ಒಂದು ಸ್ವಲ್ಪ ಬೇವಿನ ಹಿಂಡಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು 3 ದಿನ ಅದನ್ನ ಚೆನ್ನಾಗಿ ನೆನೆಕ್ಬಿಟ್ಟು ಅದರಿಂದ ಬಂದಂತ ಅದನ್ನ ನಾವು ಗಿಡಗಳಿಗೆ ಮಿಕ್ಸ್ ಸ್ಪ್ರೇ ಮಾಡ್ತಿದ್ವಿ ಸರ್ ರೋಗ ತಡಿಯಕ್ಕೋಸ್ಕರ. ಅಂಗಡಿಯಿಂದ ತಗೊಂಬಂದ್ರೆ ಅದಕ್ಕೆ ರೇಟ್ ಜಾಸ್ತಿ ಆಗುತ್ತೆ ಅಂತೇಳಿ ನಾವು ಈ ರೀತಿ ಮಾಡೋಣಂತಿದ್ವಿ ಸರ್. ಈಗ ಬೀಜ ಊರ್ಬೇಕಾದ್ರೆ ತಳಗೊಬ್ಬರವಾಗಿ ಯಾವುದೇ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ ನೀವು? ಇಲ್ಲ ಸರ್, ತಳಗೊಬ್ಬರವಾಗಿ ಏನು ಕೊಟ್ಟಿಲ್ಲ ಸರ್, ಧನಿಯನ ಗೊಬ್ಬರ ಕುರಿ ಗೊಬ್ಬರ ಕೊಟ್ಟಿದ್ದೀವಿ ಸರ್ ನಾವು. ಈಗ ರೋಗ ಬಂತಪ್ಪ ಈ ಹತ್ತಿ ಗಿಡಕ್ಕೆ ಮತ್ತೆ ಅವಾಗ ನೀವು ರಾಸಾಯನಿಕ ಕ್ರಿಮಿನಾಶಕ ಹೊಡಿಯಲ್ವಾ? ಇಲ್ಲ ಸರ್, ಹೊಡಿಯಲ್ಲ ಸರ್. ಅದಕ್ಕೆಲ್ಲ ಜಾಸ್ತಿ ರೇಟ್ ಆಗುತ್ತೆ ಅಂತೇಳಿ ನಾವು ರೈತ ಈ ಬೊಬ್ಬರ್ ಫಾರಮ್ನಾಗಿರ ಇವ್ರ ಆಫೀಸರ್ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಅವರಿಂದನೇ ಮಾಹಿತಿ ತಿಳ್ಕೊಂಡು ನಾವು ನಮ್ಮಲ್ಲಿ ಉತ್ಪತ್ತಿ ಆಗುವಂತಹ ನಮ್ಮಲ್ಲಿ ಮನೆಯಲ್ಲಿರುವಂತಹ ಒಂದು ವಸ್ತುವಿನಿಂದಲೇ ನಾವು ಸ್ಪ್ರೇ ಮಾಡೋಣಂತಿದ್ದೀವಿ. ವಂಗೆ ಬೀಜ, ಹುಳಿ ಮಜ್ಜಿಗೆ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು 3 ದಿನ ನೆನೆಕ್ಬಿಟ್ಟು ಅದನ್ನೇ ಸ್ಪ್ರೇ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ ಸರ್ ನಾವು. ಪ್ರತಿ ಒಂದು ಎಕರೆಗೆ 1 ಕ್ವಿಂಟಲ್ ಹತ್ತಿ ಬೆಳೀತೀರಾ ನೀವು ಸರ್? ಅದೇ ಹೋದ ವರ್ಷ 4 ಕಡೆ ವರ್ಷ 1.5 ಎಕರೆಗೆ ಹಾಕಿ 8 ಕ್ವಿಂಟಲ್ ಬೆಳೆದಿದ್ದೆ ಸರ್. ಅವಾಗ 800 ರೂಪಾಯಿಗೆ 1 ಕ್ವಿಂಟಲ್ ಸಿಕ್ಕಿತ್ತು ಸರ್. ಈಗ ಪದೇ ಪದೇ ಹೆಚ್ಚು ಕಳೆಗಳು ಬರಲ್ಲ? ಇಲ್ಲ ಸರ್. ಮತ್ತೆ ಅದನ್ನ ಈಗ ಹಾಕ್ಬಿಟ್ಟು ದೀಪಾವಳಿಗೆ ಎಲ್ಲ ತೆಗೆದಾಕ್ಬಿಟ್ಟು ಮತ್ತೆ ರಾಗಿ ಹಾಕಿದ್ದೆ ಸರ್. ಯುಗಾದಿಗೆಲ್ಲ ರಾಗಿ ಬಂದ್ಬಿಟ್ಟಿತ್ತು. ಆಮೇಲೆ ಮತ್ತೆ ಮಳೆಗಾಲದ ಬೆಳೆ ನಾವು ಕಡಲೆ ಗಿಡ ಹಾಕ್ಬಿಟ್ಟಿದ್ವಿ ಸರ್. ಹಂಗೆ ವರ್ಷಕ್ಕೆ 2 ಬೆಳೆ ತಗೋದು ಸರ್. ಈಗ 7 ಎಕರೆಗೆ ಹತ್ತಿ ಹಾಕಿದ್ರೆ ಮತ್ತೆ ಇನ್ನು ಉಳಿದ ಜಮೀನಿಗೆ ಏನು ಹಾಕಿದ್ರೆ ಸರ್? ಉಳಿದ ಜಮೀನು ಮಳೆಗಾಲದ ಬೆಳೆಗೆ ಹಾಕೋದು ಸರ್, ಸ್ವಲ್ಪ ಬೆದಲಾಯ್ತು ಅದು. ಅದಕ್ಕೆ ನೀರಾವರಿ ಇಲ್ಲ ಅಲ್ಲಿ? ನೀರಿಲ್ಲ ಸರ್, ನೀರಿನ ವ್ಯವಸ್ಥೆ ಅಲ್ಲಿ ಇಲ್ಲ ಸರ್. ಮಳೆಗಾಲದಲ್ಲಿ ಕಡಲೆ ಬೆಳೆ ಅಂತಂದ್ರೆ ಶೇಂಗಾ ಎಷ್ಟು ಕ್ವಿಂಟಲ್ ಬೆಳೆದ್ರೆ ನೀವು? ಸರ್ ಮೊನ್ನೆ ಮಳೆ ಜಾಸ್ತಿ ಹಿಡ್ಕೊಂಬಿಟ್ಟು ಸ್ವಲ್ಪ 8 ಕ್ವಿಂಟಲ್ ಮಾತ್ರ ಆಗಿತ್ತು ಅಷ್ಟೇ ಸರ್ ನಮ್ದು. ಮಳೆ 2 ತಿಂಗಳು ಮಳೆ ಇಟ್ಕೊಂಡ್ಬಿಟ್ಟು ಭಾಳ ತೊಂದರೆ ಮಾಡಿಬಿಡ್ತು ಸರ್. ಮಳೆ ಬೀಜ ಹಾಕ್ಬೇಕಾದ್ರೂ 2 ತಿಂಗಳು ಮಳೆ ಬಿಡಲಿಲ್ಲ, ಮತ್ತೆ ಅದನ್ನ ಕೀಳ್ಬೇಕಾದ್ರೂ 2 ತಿಂಗಳು ಮಳೆ ಬಿಡಲಿಲ್ಲ ಸರ್. ಹಿಂಗಾಗ್ಬಿಟ್ಟು ಸ್ವಲ್ಪ ಫೇಲ್ ಆಯ್ತು ಸರ್ ಈ ಸರಿ. ಎಷ್ಟು ಎಕರೆಗೆ ಹಾಕಿದ್ರೆ ಎಷ್ಟು ಚೀಲ ಆಯಿತು ಸರ್? ನಾವು ಬಂದು 3 ಎಕರೆಗೆ ಹಾಕಿದ್ದೀವಿ ಸರ್. 3 ಎಕರೆಯಿಂದ ನಾ 28 ಚೀಲ ಆಗಿತ್ತು ಅಷ್ಟೇ ಸರ್. ಅಂದ್ರೆ ಇಳುವರಿ ಬರಲಿಲ್ಲ ಅಂತ ಹೇಳ್ತೀವಿ? ಇಳುವರಿ ಬಂತು ಸರ್. ಅದನ್ನ ನಾವು ಭೂಮಿಯಿಂದ ಈ ಕಡೆ ತಮಗೆ ಬಿಡಲಿಲ್ಲ. ಆ ಮಳೆ ಜಾಸ್ತಿ ಆಗ್ಬಿಟ್ಟು ಅಟ್ ಎಷ್ಟು ಕಡಲೆ ಬಳ್ಳಿ ಟಾರ್ಪೋಲ್ ಹಸಿದ್ರು ಆ ಶೀತಕ್ಕೆ ಬಳ್ಳಿನ ಕೆಟ್ಟೋಗ್ಬಿಡ್ತು, ಕಾಯಿನ ಕೆಟ್ಟೋಗ್ಬಿಡ್ತು ಸರ್. ಈಗ 3 ಎಕರೆ ಶೇಂಗಾ ಬೆಳೆದ್ರಲ್ಲ ನೀವು, ಎಷ್ಟು ಖರ್ಚು ಮಾಡಿದ್ರ? ನಿಮಗೆ ಎಷ್ಟು ಖರ್ಚು ತಗ ಲಾಭ ಆಯ್ತು ಸರ್? ಈ ಸರಿ ಲಾಭ ಏನು ಸಿಗ್ಲ ಸರ್, ಅಸಲು ಮಾತ್ರ ಸಿಕ್ತ ಅಷ್ಟೇ ಸರ್. ಈ ಸರಿ ಮಳೆ ಜಾಸ್ತಿ ಆಗಿ ಹೋದ ಸರಿ ಎಲ್ಲ ಆ ಕಡೆ ಸರಿ ಚೆನ್ನಾಗಿ ಸಿಕ್ಕಿತ್ತು ಸರ್. ಈಗ ಮನೆ ಬೀಜ ಹಾಕಿದ್ರೆ ಬೇರೆ ಕಡೆಯಿಂದ ಬೀಜ ಕೊಂಡ್ಕೊಂಬಂದು ಹಾಕಿದ್ರೆ? ಇಲ್ಲ ಸರ್, ಅಗ್ರಿಕಲ್ಚರ್ ಆಫೀಸಿಂದ ತಗೊಂಬಂದು ಹಾಕಿದ್ವಿ ಸರ್ ಅವರು. ಈಗ ನೀವೇ ಬೆಳೆದಂತ ಶೇಂಗಾ ಕಾಯಿಯಲ್ಲಿ ಗಟ್ಟಿ ಕಾಯಿಗಳನ್ನ ಉಳಿಸ್ಕೊಂಡು ಬೀಜಕ್ಕೆ ನೀವು ಉಪಯೋಗ ಮಾಡ್ಕೊಳ್ಳಲ್ಲ? ಉಪಯೋಗ ಮಾಡ್ಕೊಂತೀವಿ ಸರ್. ಅದೇ ಮಳೆ ಜಾಸ್ತಿ ಹಿಡಿದ್ಬಿಟ್ಟು ಅದರಿಂದಲೇ ಬಳ್ಳಿ ಕಾಯಿ ಕೆಟ್ಟೋಗ್ಬಿಟ್ಟು ಅದಕ್ಕೋಸ್ಕರ ಮಾರ್ತಿದ್ವಿ ಸರ್. ಹಂಗಾಗಿ ಹೋಗ್ಬಿಟ್ಟು ಈ ಥರ ಆಯಿತು ಸರ್. ತಿರುಗಿ ಹೋದ ಸರಿ ಆ ಕಡೆ ಸರಿ ಚೆನ್ನಾಗಿ ಬಂತು, ಸ್ವಲ್ಪ ಜಳ್ಳಿತ್ತು ಸರ್, ಅದಕ್ಕೋಸ್ಟು ಮಾರಿದ್ವಿ. ಅದಕ್ಕೋಸ್ಕರ ನಾವು ಅಗ್ರಿಕಲ್ಚರ್ ಆಫೀಸಿಂದ ತಾಮಂದು ಹಾಕಿದ್ವಿ ಸರ್. ಈ ಸರಿನು ಅಗ್ರಿಕಲ್ಚರ್ ಆಫೀಸಿಂದಲೇ ತಾಮಂದು ಹಾಕ್ಬೇಕು ಸರ್. ಈಗ ನೀವು ಶೇಂಗಾದಲ್ಲಿ ಅಕ್ಕಡಿ ಬೆಳೆಯಾಗಿ ತೊಗರಿ ಇಂಥವನ್ನೇನು ಬೆಳೆಯಲಲ್ವಾ? ಹಾಂ, ಬೆಳೆದಿದ್ದೀವಿ ಸರ್. ಅಕ್ಕಡಿ, ತೊಗರಿನು, ಅಲಸಂದೆ, ಹೆಸರು, ಉದ್ದು ಮತ್ತು ಅವರೇ ಎಲ್ಲ ಬೆಳೆದಿದ್ದು ಸರ್ ಮನೆಗೆ. ಈಗ ಅಕ್ಕಡಿಯಾಗಿ ಈಗ ತೊಗರಿ, ಉದ್ದು, ಅಲಸಂದೆ ಎಲ್ಲ ಯಾವ ಥರ ಬೆಳೀತೀರಿ ಅದರಲ್ಲಿ? ಸರ್, ನಾವು ಅಕ್ಕಡಿ ಸಾಲಾಗಿ ಬೆಳೀತಿದ್ವಿ ಸರ್. ಕಡಲೆ ಹಿಡಕಿದ ಮೇಲೆ ಅದೇ ಅಕ್ಕಡಿ ಸಾಲಾಗಿ ಇರುತ್ತೆ ನಮಗೆ, ಇಲ್ಲೇ ತಕ್ಕನೂ ನಾವು ಬಿಡಿಸ್ಕೊಂತಿರ್ತೀವಿ ಅದನ್ನು. ಈಗ ಅಕ್ಕಡಿ ಸಾಲ ಅಂತಂದ್ರೆ ಎಷ್ಟು ಸಾಲಿಗೆ ಒಂದು ಆಗ್ತೀರ ನೀವು? ಸರ್, 8 ಸಾಲಿಗೊಂದು ಆಗ್ತಿದ್ವಿ ಸರ್. ಈಗ ತೊಗರಿ ಎಲ್ಲ ಈ ವರ್ಷ ಚೆನ್ನಾಗಾಯ್ತಾ ನಿಮಗೆ? ತೊಗರಿ ಇಲ್ಲ ಸರ್, ಈ ಸರಿ ಫೇಲ್ ಆಗ್ಬಿಡ್ತು. ಯಾಕಂದರೆ ಹಿಂದುಳಿದ ಮಳೆ ಬಂತಲ್ಲ, ಹಿಂದುಳಿದ ಮಳೆ ಬಂದು ಹಾಕಿರೋದ್ರಿಂದ ತೊಗರಿ ಗಿಡ ಅದಾವೆ, ಅದರಿಂದ ಏನು ಇಷ್ಟು ಸರಿ ಜಾಸ್ತಿ ಕಾಯಿ ಬಿಟ್ಟಿಲ್ಲ ಸರ್. ಇಲ್ಲ, ಜಾಸ್ತಿ ಮಳೆಗಾಲಾಗಿ ಇಳುವರಿ ಬರಲಿಲ್ಲ ಅಂದರೆ? ಬರಲಿಲ್ಲ, ಮತ್ತೆ ಮಳೆ ಬಂದು ಒಂದೇ ಉಸಿರು ಬಂದುಬಿಡ್ತು ಸರ್. ಮಳೆ 2 ತಿಂಗಳು ಬಿತ್ತಕ್ಕೂ ಟೈಮ್ ಆಗಲಿಲ್ಲ ಸರ್ ಒಳ್ಳೆ ಟೈಮ್ಗೆ. ಹಿಂಗಾಗಿ ಸ್ವಲ್ಪ ಹಿಂದುಳಿದ್ಬಿಡ್ತಲ್ಲ, ಹಂಗಾಗ್ಬಿಟ್ಟು ತೊಗರಿ ಬೆಳೆ ಸ್ವಲ್ಪ ಇದಾಯಿತು. ಈಗ ಅಡಿಕೆ ಹಾಕ್ಬೇಕಂತಿರಲ್ಲ, ಈಗ ಅಡಿಕೆ ಗೋಟು ತಂದು ಸಸಿ ಏನಾದರೂ ಸಾಕಾಣಿಕೆ ಮಾಡಿದರೆ? ಇಲ್ಲ ಸರ್, ಈ ಸರಿ ಮೊನ್ನೆ ಕೇಳಿದೆ, ಅವೆಲ್ಲ ಖಾಲಿ ಆಗಿಬಿಟ್ಟಿದ್ವು. ಮತ್ತೆ ಈ ಹಸು ಸಾಕಾಣಿಕೆ ಅಂತವೆಲ್ಲ ಮಾಡ್ಬೇಕಂತ ಆಸಕ್ತಿ ಬರಲಿಲ್ವ? ಹಸು ಸಾಕಾಣಿಕೆ ಇಲ್ಲ ಸರ್, ಮಾಡ್ಬೇಕಂತ ಆಗಲಿಲ್ಲ ಸರ್. ಅದಕ್ಕೆ ಮೇಕೆನೇ ಸಾಕಿದ್ದೀನಿ ಸರ್. ನಮ್ಮಲ್ಲಿ ಉತ್ಪತ್ತಿ ಆಗೋದನ್ನೇ ಅವಕ್ಕೆ ಹಾಕ್ತೀನಿ, ಹುಲ್ಲು, ತೊಗರಿ ಕಾಳಿಂದು ಒಟ್ಟು, ಅದನ್ನೆಲ್ಲ ನಾವು ಹುಳ್ಳಿ ಕಾಳಿಂದು ಹೊಟ್ಟೆಲ್ಲ. ನರಸಿಂಹರಾಜ್ ಅವರೇ, ಈ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವೇನು ವಿದ್ಯಾಭ್ಯಾಸ ಮಾಡಲಿಲ್ವಾ? ಹಾಂ, ವಿದ್ಯಾಭ್ಯಾಸ ಮಾಡಿದೆ ಸರ್. ನಾನು ಸೆಕೆಂಡ್ ಬಿ ಎ ಓದಿದ್ದೀನಿ ಸರ್. ನಮ್ಮ ಅಪ್ಪರು ಕೃಷಿನೇ ಮಾಡ್ತಿದ್ದು, ಸರಿ ಅಂತೇಳಿ ನಾನು ಬಂದು ಇದನ್ನೇ ಮಾಡ್ತಿದ್ದೀನಿ ಸರ್. ಈಗ ಬಿ ಎ ತನಕ ಓದ್ಕೊಂಡು ಮತ್ತೆ ವಿದ್ಯಾಭ್ಯಾಸ ಮುಂದುವರಿಸ್ಬೇಕು, ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ಬೇಕಂತ ಆಸಕ್ತಿ ಬರಲಿಲ್ಲ ನಿಮಗೆ? ಇಲ್ಲ ಸರ್, ನಮ್ಮ ತಂದೆ ತಾಯಿ ನೋಡ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ವಿದ್ಯಾಭ್ಯಾಸನೇ ಬಿಟ್ಟು ಬಂದು ನಾನು ಕೃಷಿ ಮಾಡ್ಕೊಂಡಿದ್ದೀನಿ ಸರ್. ಅವರು ವಯಸ್ಸಾಗಿಬಿಟ್ಟಿತ್ತು, ಅದಕ್ಕೋಸ್ಕರ ನೋಡ್ಕೊಂಡಿರಲಿಲ್ಲ. ನಮ್ಮ ಅಣ್ಣರು ಒಬ್ಬರು ಮದುವೆ ಆಗಿ ಅವರು ಅಲ್ಲೇ 8 ತಿಂಗಳಿಗೆ ಶಿಫ್ಟ್ ಆಗಿಬಿಟ್ರು, ಇನ್ನೊಬ್ಬರು ಓದಕ್ಕೆ ಹೋಗಿದ್ರು. ಅದಕ್ಕೋಸ್ಕರ ಅವ್ರಿಗೆಲ್ಲ ಏನು ತೊಂದರೆ ಮಾಡೋಣ, ತೀರಾ ಓದೋದಿದ್ರು ಇರಲಿ, ತಂದೆ ತಾಯಿ ನೋಡ್ಕೊಂಬಂದ್ಮೇಲೆ ಇನ್ಯಾತಕ್ಕೆ ನಾವು ಅಂತೇಳ್ಬಿಟ್ಟು ಬಂದು ಇವ್ರನ್ನ ನೋಡ್ಕೊಂಬಿಟ್ಟು ಇದನ್ನ ಮಾಡ್ಕೊಂಡಿದ್ದೀನಿ ಸರ್. ಈಗ ವಿದ್ಯಾಭ್ಯಾಸ ಬಿಟ್ಟು ಕೃಷಿ ಬದುಕಿ ಬಂದು ಕೃಷಿಯಲ್ಲಿ ನೀವು ಏನು ಸಾಧನೆ ಮಾಡಿದ್ರೆ? ಈಗ ಕೃಷಿನಲ್ಲಿ ಸಾಧನೆ ಅಂದರೆ ಜೀವನ ಮಾಡ್ಬೋದು ಅಷ್ಟೇ ಸರ್. ಇನ್ನೇನು ಎಷ್ಟು ದುಡಿದ್ರು ಜೀವನ ತಾನೇ ಮಾಡೋದು, ಅದನ್ನು ಇಲ್ಲೇ ಮಾಡ್ಕೊಂಡಿದ್ದೀನಿ ಸರ್. ಒಟ್ಟಾರೆ ನೆಮ್ಮದಿಯಿಂದ ಈ ಕೃಷಿ ಜೀವನ ಮಾಡ್ಬೋದು ಅಂತ ಹೇಳ್ತೀರ? ಹಾಂ, ನೆಮ್ಮದಿಯಿಂದ ಮಾಡ್ಬೋದು ಸರ್. ವರ್ಷವಿಡೀ ಕೆಲಸ ಇರುತ್ತೆ ಸರ್. ಒಟ್ಟು ಈ ಕುರಿ ಸಾಕಾಣಿ, ಮೇಕೆ ಸಾಕಾಣಿಕೆಯಿಂದ ಜಮೀನಿಗೆ ದಿನ ಹೋಗಿ ಬರೋದ್ರಿಂದ ನಮಗೆ ದಿನ ಉದ್ಯೋಗ ಸಿಗುತ್ತೆ ಸರ್. ಒಳ್ಳೆಯದು ನರಸಿಂಹರಾಜ್ ಅವರ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಬದುಕಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಕೃಷಿಕ ಆರ್ ನರಸಿಂಹರಾಜ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಹಿಂಗ್ಯಾಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು. ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಎದಿ ಹಾಲಿನ ಜೊತೆಗೆ ಪೂರಕ ಆಹಾರ ಆರಂಭಿಸು. ಕೂಸಿಗೆ 2 ವರ್ಷ ತುಂಬುವ ತನಕ ಎದಿ ಹಾಲ ಉಣಿಸ್ಬೇಕ್ವಾ? ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದೀಗ ಮೇವಿನ ಮೌಲ್ಯವರ್ಧನೆ ಕುರಿತು ದಾವಣಗೆರೆ ICA ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾಕ್ಟರ್ GK ಜಯದೇವಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ರೈತ

ಸರ್, ಇವಾಗ ರೈತರುಗಳು ಒಣಮೇವಿನ ಮೇಲೆ ಆಧಾರಿತವಾಗಿ ಹೈನುಗಾರಿಕೆ ಅಥವಾ ಪಶುಸಂಗೋಪನೆಯನ್ನು ಮಾಡ್ತಾಯಿದ್ದಾರೆ. ನಾವೇನು ಹೇಳ್ತಾ ಇರತಕ್ಕಂಥದ್ದು ಅಂದರೆ, ಒಂದು ಸಣ್ಣ ಒಂದು ಬದಲಾವಣೆಯನ್ನು ಮೇವಿಗೆ ಅಂದರೆ ಒಣಮೇವಿಗೆ ತಂದು ನೀವು ಬಳಸಿದ್ದೇ ಆದರೆ ನಿಮಗೆ ಅದು ಅತ್ಯಂತ, ಉದಾಹರಣೆಗೆ ಒಂದು ರೂಪಾಯಿ ನೀವು ಖರ್ಚು ಮಾಡಿ ನೀವು ಈ ಮೌಲ್ಯವರ್ಧನೆ ಮಾಡಿದರೆ ನಿಮಗೆ 4 ರೂಪಾಯಿ ಲಾಭ ಇದೆ ಅದರಿಂದ. ಹಾಗಾಗಿ ಅದು ಮಾತ್ರ